ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ರಬ್ಬರ್ ಗಿಡಗಳ ನಾಟಿ ಮತ್ತು ನಂತರದ ನಿರ್ವಹಣೆ ಈ ಕುರಿತು ನಿವೃತ್ತ ಉಪ ರಬ್ಬರು ಉತ್ಪಾದನಾ ಆಯುಕ್ತರಾದ ನಂತೂರಿನ ತಾರೈತೋಟದ ಬಾಲಕೃಷ್ಣ ಅವರೊಂದಿಗೆ ಸಂದರ್ಶನ, ಮಾರುಕಟ್ಟೆ ಧಾರಣೆ ಹಾಗೂ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಕ್ ಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 08242776633, ಮೊಬೈಲ್ 9343442488. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253. ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆಯೇ? ವಿದೇಶದಲ್ಲಿ ಉದ್ಯೋಗ ಗಳಿಸುವ ಕನಸಿದೆಯೇ? ವೈದ್ಯಕೀಯ ರಂಗದ ಉದ್ಯೋಗ ಬೇಕೇ? ಹಾಗಾದರೆ ತಡ ಮಾಡಬೇಡಿ. SSLC ಮತ್ತು PUC ಆದ ನಂತರ ಮುಂದೇನು? ಇಲ್ಲಿದೆ ಅವಕಾಶ. ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಅಫ್ಥಾಲ್ಮಿಕ್ ಟೆಕ್ನಾಲಜಿ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಎಕ್ಸ್ರೇ ಟೆಕ್ನಾಲಜಿ, ಮೆಡಿಕಲ್ ರೆಕಾರ್ಡ್ಸ್, ಹೆಲ್ತ್ ಇನ್ಸ್ಪೆಕ್ಟರ್ ಟೆಕ್ನಾಲಜಿ. ವಿದ್ಯಾರ್ಹತೆ SSLC 3 ವರ್ಷಗಳ ಕಾಲಾವಧಿ, PUC ಸೈನ್ಸ್ 2 ವರ್ಷಗಳ ಕಾಲಾವಧಿ. ಸಂಪರ್ಕಿಸಿರಿ ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್, ಮಂಗಳ ಕ್ಯಾಂಪಸ್, ವಿದ್ಯಾನಗರ, ನೀರು ಮಾರ್ಗ ರಸ್ತೆ, ಮಂಗಳೂರು. ಫೋನ್ 2277-2277-2277-2276. ಎಸ್ಟಿಡಿ ಸಂಖ್ಯೆ 0824. ಮಂಗಳೂರು ನಂತೂರು ಪದವಿನ ಶ್ರೀ ಭಾರತಿ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಇದೇ ತಿಂಗಳ 19 ಆದಿತ್ಯವಾರ ಬೆಳಿಗ್ಗೆ 8:00-8:30 ಹಲಸು ಮೇಳ ಆಹಾರೋತ್ಸವ. ಹಲಸಿನ ಹಣ್ಣಿನ ಪಾಯಸ, ಹಲ್ವಾ, ಕೊಟ್ಟಿಗೆ, ಗಣಸಲೆ, ಹಲಸಿನ ಬೀಜದ ಚಟ್ಟಂಬಡೆ, ಹೋಳಿಗೆ, ಹಲಸಿನಕಾಯಿಯ ಬೋಂಡ, ಪೋಡಿ, ಚಿಪ್ಸ್, ದೋಸೆ, ಕಟ್ಲೆಟ್, ಸೂಪ್ ಮೊದಲಾದ 50 ಮಿಕ್ಕಿ ವೈವಿಧ್ಯಮಯ ತಿಂಡಿಗಳು, ಮನೆಯಲ್ಲೇ ತಯಾರಿಸಲಾದ ಅಪ್ಪಟ ದೇಸಿ ಉತ್ಪನ್ನಗಳು. ಬನ್ನಿ, ಭಾಗವಹಿಸಿ, ಹಲಸು ಮೇಳ ಆಹಾರೋತ್ಸವದ ಸವಿಯನ್ನು ಆನಂದಿಸಿ. ಇದೇ 19 ಭಾನುವಾರ ನಂತೂರಿನ ಶ್ರೀ ಭಾರತಿ ಕಾಲೇಜು ಆವರಣದಲ್ಲಿ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, CSE ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಆಯುಷ್ ಇಲಾಖೆ ಇವರ ಆಶ್ರಯದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು 21 ಜರುಗಲಿದೆ. ಮಂಗಳೂರು ಪುರಭವನದಲ್ಲಿ ಪೂರ್ವಾಹ್ನ 8:00 ಮೂಡಬಿದ್ರಿ ಆಳ್ವಾಸ್ ನುಡಿಸಿರಿ ವೇದಿಕೆಯ ಸಭಾಂಗಣದಲ್ಲಿ ಪೂರ್ವಾಹ್ನ 6:30-7:30 ಸುಳ್ಯದ KVG ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಬೆಳಿಗ್ಗೆ 8:00 ಬನ್ನಿ ಭಾಗವಹಿಸಿ. ಈ ಬಾರಿಯ ಘೋಷವಾಕ್ಯ ಮಾನವೀಯತೆಗಾಗಿ ಯೋಗ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆಯ ಪ್ರಕಟಣೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ರಬ್ಬರು ಗಿಡಗಳ ನಾಟಿ ಮತ್ತು ನಂತರದ ನಿರ್ವಹಣೆ. ಈ ಕುರಿತು ನಿವೃತ್ತ ಉಪ ರಬ್ಬರು ಉತ್ಪಾದನಾ ಆಯುಕ್ತರಾದ ನಂತೂರಿನ ತಾರೈ ತೋಟದ ಬಾಲಕೃಷ್ಣ ಅವರೊಂದಿಗಿನ ಸಂದರ್ಶನ. ಬಾಲಕೃಷ್ಣ ಅವರು ನಮಸ್ಕಾರ. ನಮಸ್ಕಾರ. ಹೇಗಿದೆ ಸದ್ಯದ ಒಂದು ರಬ್ಬರ್ ಬೆಳೆಯ ಪರಿಸ್ಥಿತಿ ಹಾಗೂ ಬೆಲೆಯ ಪರಿಸ್ಥಿತಿ? ರಬ್ಬರು ಬೆಳೆ ಮತ್ತು ಬೆಲೆ ಭಾರಿ ಚೆನ್ನಾಗಿದೆ. ಈಗ ರಬ್ಬರಿನ ಬೆಲೆ ಈಗ RSS 4 ದರ್ಜೆಗೆ 175 ರೂಪಾಯಿ ನಡೀತಾ ಇದೆ. ಅದು ಮಾತ್ರವಲ್ಲ, ಉತ್ಪಾದನೆಯೂ ಹೆಚ್ಚಳವಾಗ್ತಾ ಇದೆ. ಭಾರತ ದೇಶದಲ್ಲಿ ಸುಮಾರು 780,000 ಟನ್ ಇಲ್ಲಿವರೆಗೆ ಉತ್ಪಾದನೆ ಹೆಚ್ಚಳವಾಗಿದೆ. ಇದು ಮುಂದುವರಿತಾ ಇದೆ. ಕಳೆದ ವರ್ಷ ಇದು ಬಹಳ ಕಡಿಮೆ ಇತ್ತು, ಈ ವರ್ಷ ಹೆಚ್ಚಾಗ್ತಾ ಇದೆ. ಈ ತರ ಹೆಚ್ಚಾಗುವಂತ ಒಂದು ವ್ಯವಸ್ಥೆ ಬೇಕಾಗ್ತದೆ. ಕಾರಣ ನಮಗೆ ಒಂದು 12,00,000 ಟನ್ಗಳಷ್ಟು ರಬ್ಬರಿನ ಉಪಯೋಗ ನಮಗಿದೆ. ಆ ಉಪಯೋಗಕ್ಕೋಸ್ಕರ ಈ ಒಂದು ಇಳುವರಿಯನ್ನು ಹೆಚ್ಚು ಮಾಡಬೇಕಾಗ್ತದೆ. ಈಗ ಸಾಂಪ್ರದಾಯಿಕವಾಗಿ ರಬ್ಬರ್ ಬೆಳೆಯುವಂಥ ಒಂದು ಪ್ರದೇಶದಲ್ಲಿ ಏನಾದರೂ ವಿಸ್ತರಣೆ ಆಗಿದೆಯೋ ಅಥವಾ ಅಸಾಂಪ್ರದಾಯಿಕ ಪ್ರದೇಶಗಳಲ್ಲಿಗೂ ಕೂಡ ರಬ್ಬರ್ ಬೆಳೀತಾ ಇದ್ದಾರಾ? ಹೇಗೆ ಸಾಂಪ್ರದಾಯಿಕವಾಗಿರುವಂಥ ಪ್ರದೇಶಗಳಲ್ಲಿ ಭಾರತ ಇದು ರಬ್ಬರ್ ಮಂಡಳಿ ಈಗ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಈಗ ಅಸಾಂಪ್ರದಾಯಿಕ ಏರಿಯಾಗಳಂಥ ಪ್ರದೇಶಗಳಂಥ ಈಶಾನ್ಯ ರಾಜ್ಯಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವು ಪದ್ಧತಿಗಳ ಮೂಲಕ ಬಹಳಷ್ಟು ಹೆಚ್ಚು ವಿಸ್ತರಣೆ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸುಮಾರು 200,000ಕ್ಕಿಂತಲೂ ಹೆಚ್ಚು ರಬ್ಬರ್ ಕೃಷಿಯನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಆತ್ಮ ಎಂಬ ಒಂದು ರಬ್ಬರ್ ಟೈರ್ ಕಂಪನಿಯ ಮೂಲಕ ಮಾಡುವಂಥ ವ್ಯವಸ್ಥೆ. ಆ ಮೂಲಕ ಮಾಡಿಬಿಟ್ಟು ಅದನ್ನು ವಿಸ್ತರಣೆ ಮಾಡಿ ಇನ್ನೂ ಹೆಚ್ಚು ರಬ್ಬರನ್ನು ಪ್ರೋತ್ಸಾಹಿಸಿಕೊಂಡು ಹೆಚ್ಚು ಇಳುವರಿಯನ್ನು ಪಡೆಯುವಂಥ ಮೂಲಕ ಉತ್ಪಾದನೆ ಹೆಚ್ಚುವಂಥದ್ದು, ಉತ್ಪನ್ನಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ರಬ್ಬರ್ ಕೃಷಿಯನ್ನು ಆರಂಭ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸ್ಥಳದ ಆಯ್ಕೆಗೆ ಎಷ್ಟರ ಮಟ್ಟಿಗೆ ಒಂದು ಪ್ರಾಮುಖ್ಯತೆ ಕೊಡಬೇಕು? ಬಹಳಷ್ಟು ಪ್ರಾಮುಖ್ಯತೆ ಇದೆ. ಕಾರಣ ರಬ್ಬರ್ ಕೃಷಿ ಎಂಬುದು ಒಂದು ದೀರ್ಘಕಾಲಿಕ ಬೆಳೆ. ನಾವಿದನ್ನು ಆಗಾಗ ಚೇಂಜ್ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಬಹಳ ಮುಂದಾಲೋಚನೆಯಿಂದ ಮಾಡುವಂಥ ಕೃಷಿ ಇದು. ಅಂದರೆ ಅದರ ಪ್ರದೇಶ ಯಾವ ಥರ ಇರಬೇಕು, ಜಾಗ ಭೂಮಿ ಯಾವ ಥರ ಇರಬೇಕು, ಅದು ಯಾವ ವ್ಯವಸ್ಥೆಯಲ್ಲಿ ನಾವು ಕೃಷಿ ಮಾಡಬೇಕು, ಯಾವ ತಳಿಯನ್ನು ರಬ್ಬರ್ ತಳಿ ಯಾವುದು ನಾವು ಕೃಷಿ ಮಾಡಬೇಕು ಎಂಬುದರ ಬಗ್ಗೆ ನಾವು ಬಹಳಷ್ಟು ಜಾಗರೂಕತೆಯಿಂದ ಅದನ್ನು ಹೊಂದಿಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಯಾವಾಗಲೂ ಬಹಳಷ್ಟು ನಮ್ಮ ಮಳೆ ಇರುವಂಥ ಪ್ರದೇಶಗಳಲ್ಲಿ ನಾವು ಕೃಷಿ ಮಾಡುವಂಥ, ಹೆಚ್ಚು ಮಳೆ ಬೀಳುವಂಥ 200 ಸೆಂಟಿಮೀಟರ್ ಮಳೆ ಆದರೂ ಬೇಕು ನಮಗೆ. ನಮಗೆ ಮಳೆ ಇಲ್ಲದ ಪ್ರದೇಶಗಳಿಗೆ ಇದನ್ನು ವರ್ಗಾಯಿಸಿದರೆ ಖಂಡಿತವಾಗಿ ಅಲ್ಲಿ ಬೆಳೆ ಚೆನ್ನಾಗಿ ಬರ್ತದೆ ಎಂಬ ವಿಶ್ವಾಸ ನಮಗಿಲ್ಲ. ನೀರಾವರಿ ಇದ್ದರೆ ಓಕೆ, ಅದು ಬೇರೊಂದು ವಿಷಯ. ಆದರೆ ನಮ್ಮ ಈ ಭಾಗದಲ್ಲಿ ಬಹಳಷ್ಟು ಸೂಕ್ತವಾಗಿರುವಂಥ ಪ್ರದೇಶ ಇದು. ಇಲ್ಲಿ ಸಮತಟ್ಟು ಪ್ರದೇಶಗಳಲ್ಲಿ ಕೃಷಿ ಮಾಡ್ಬೋದು, ಇಳಿಜಾರು ಪ್ರದೇಶಗಳಲ್ಲಿ ಕೃಷಿ ಮಾಡ್ಬೋದು. ಸಮತಟ್ಟು ಪ್ರದೇಶಗಳು ಕೃಷಿ ಮಾಡುವಾಗ ಅಂತರವನ್ನು ನಾವು ಬಹಳಷ್ಟು ಚೆನ್ನಾಗಿ ಮಾಡಬೇಕಾಗ್ತದೆ. ಜೊತೆಗೆ ಇಳಿಜಾರು ಪ್ರದೇಶದಲ್ಲಿ ಇನ್ನೂ ವ್ಯತ್ಯಸ್ತ ರೀತಿಯ ಅಂತರವನ್ನು ಉಪಯೋಗಿಸುವಂತಹದ್ದು. ಅಂದರೆ 1 ಎಕರೆಯಲ್ಲಿ 200 ಗಿಡಕ್ಕಿಂತ ಹೆಚ್ಚು ನಾವು ನಾಟಿ ಮಾಡಲೇಬಾರದು. ಅದು ಅಂದರೆ ಹೆಕ್ಟರ್ ಅಂದರೆ 2.5 ಎಕರೆಯಲ್ಲಿ, 1 ಹೆಕ್ಟರ್ ಅಂದರೆ 2.5 ಎಕರೆ, ಅದರಲ್ಲಿ 500 ಗಿಡಗಳನ್ನು ಅದಕ್ಕಿಂತ ಹೆಚ್ಚು ಮಾಡಿದರೆ ಬಹಳಷ್ಟು ಅದರಲ್ಲಿ ಇಳುವರಿ ಬಹಳ ಕಷ್ಟ. ಮಾತ್ರವಲ್ಲ, ನಿರ್ವಹಣೆ ಆರೈಕೆಗೂ ತೊಂದರೆ ಆಗ್ತದೆ. ಪ್ರತಿ ಮರಗಳ ಒಂದು ಆರೈಕೆಗೆ ಬೇಕಾಗಿರುವಂಥ ಏನು ಅದರ ಮೊತ್ತ ಒಂದು ಇದಿದೆ, ಅದು ದುಬಾರಿ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾವು 1 ಎಕರೆಯಲ್ಲಿ 200 ಗಿಡಗಳನ್ನು ಮಾತ್ರ ಕೃಷಿ ಮಾಡುವಂಥ ಯೋಜನೆಯನ್ನು ಹಾಕಿಕೊಂಡು ಮುಂದುವರಿಬೇಕಾಗ್ತದೆ. ಈಗ ಇಷ್ಟು ಸರಿ ನಾವು ನೋಡುವಂತಹದ್ದು ಈ ಪದವು ಅಂತ ಹೇಳ್ತೀವಲ್ಲ, ಅದೊಂದು ಲ್ಯಾಟರೈಟ್ ಸಾಯಿಲ್ ಇರುವಂತಹದ್ದು, ಹೆಚ್ಚಿನ ಒಂದು ಪದರ ಇರುವಂತಹದ್ದು. ಇಲ್ಲಿಯೂ ಕೂಡ ರಬ್ಬರ್ ಬೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಿದೆ. ಇದರಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಅಂದರೆ, ನಮ್ಮ ಮಣ್ಣು ಬಹಳಷ್ಟು ಯೋಗ್ಯವಾಗಿರುವಂಥ ಮಣ್ಣಾಗಿರಬೇಕು. ಒಂದು 4 ಅಡಿಯ ಅಷ್ಟಾದರೂ ಮಣ್ಣಿರಬೇಕು. ಅಂಥ ಪ್ರದೇಶಗಳು ಮಾತ್ರ ರಬ್ಬರ್ ಕೃಷಿಗೆ ಸೂಕ್ತ. ಅದರ ಅಡಿಯಲ್ಲಿ ನಮಗೆ ಈಗ ನಿಮ್ಮ ಪದರು ಕಲ್ಲಿನ ಪದರ ಇದ್ರೂ ಪರವಾಗಿಲ್ಲ, ಮುರಕಲ್ಲು ಪ್ರದೇಶದಲ್ಲಿ ಮಾಡ್ಬೋದು. ಆದರೆ ಮುರಕಲ್ಲು ಹೆಚ್ಚಿರುವಂಥ ಪ್ರದೇಶದಲ್ಲಿ ರಬ್ಬರ್ ಕೃಷಿ ಬರುವುದು ಬಹಳಷ್ಟು ಕಷ್ಟ. ಅದಕ್ಕೋಸ್ಕರ 4 ಅಡಿ ಮಣ್ಣಿರುವಂಥ ಪ್ರದೇಶದಲ್ಲಿ ಗುಳಿಗಳನ್ನು ತೆಗೆದು ಕೃಷಿ ಮಾಡುವಂಥ ವ್ಯವಸ್ಥೆಯನ್ನು ನಮಗೆ ಮಾಡಬಹುದು. ತಳಿಗಳ ಒಂದು ವಿಶೇಷತೆಯ ಬಗ್ಗೆ ಹೇಳಿ, ಯಾವ ತಳಿಗಳು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಾ ಇದೆ, ಅದರ ಒಂದು ವಿಶೇಷತೆಗಳು ಏನಿವೆ? ರಬ್ಬರ್ ಕೃಷಿಯಲ್ಲಿ ಪ್ರಮುಖವಾಗಿ ಕೃಷಿ ಮಾಡಿರುವಂಥದ್ದು RR-IIA 105 ಎಂಬ ತಳಿ. ಬಹಳಷ್ಟು 80-90% ರಬ್ಬರ್ ಕೃಷಿ ಇರುವಂಥದ್ದು ಈ ತಳಿಯಿಂದ. ಇತ್ತೀಚೆಗೆ ರಬ್ಬರ್ ಮಂಡಳಿ ಒಂದು 10 ವರ್ಷಗಳ ಹಿಂದೆ ಒಂದು ಹಲವಾರು ತಳಿಗಳನ್ನು ಕಂಡುಹಿಡಿದಿದೆ. RR-IIA 400 ಅದು ಪಂಕ್ತಿಯಲ್ಲಿರುವಂಥ ತಳಿಗಳು. ಇದರಲ್ಲಿ 417, 417, 419, 430 ಇಂತಹ ವಿಶೇಷವಾಗಿರುವಂಥ ತಳಿಗಳನ್ನು ಕಂಡುಹಿಡಿದಿದ್ದಾರೆ. ಇದರಲ್ಲಿ 414 ಮತ್ತು 430 ಬಹಳಷ್ಟು ಸೂಕ್ತವಾದಂಥ ಒಂದು ತಳಿಗಳು. ಇದು ಹೆಚ್ಚು ಇಳುವರಿಯನ್ನು ಕೊಡ್ತವೆ, ರೋಗ ರುಜಿನಗಳು ಬಹಳ ಕಡಿಮೆ ಇದೆ. RR-IIA 105 ಇರುವಂಥ ಒಂದು ತೊಂದರೆ ಏನಂತಂದರೆ, ಅದಕ್ಕೆ ಈ ಒಂದು ಪ್ರದೇಶದಲ್ಲಿ ಕೊರ್ನಿಸ್ಪೋರಾ ಎಂಬ ಒಂದು ರೋಗ ಬರುವಂಥದ್ದು ಹೆಚ್ಚು ಕಂಡು ಬರುತ್ತದೆ. 2000 ನಂತರದ ಒಂದು ಇದು ಕಂಡು ಹಿಡಿದಂಥ ಒಂದು ರೋಗ. ಇದರಿಂದ ಚಳಿಗಾಲ ಆರಂಭವಾಗುವಾಗ ಅದು ದಶಂಬರದಲ್ಲಿ ನಂತರದ ಸಮಯಗಳಲ್ಲಿ ಚಿಗುರೆಲೆಗಳಿಗೆ ಈ ರೋಗ ಒಂದು ತಾಗಿ ಅದನ್ನು ಬಾಧಿಸಿ ಆ ರೋಗದಿಂದ ಈ ಚಿಗುರೆಲೆಗಳಿಗೂ ಸಮೇತ ಉದುರಿ ಹೋಗುವಂಥ ಒಂದು ಲಕ್ಷಣ ಕಂಡುಬರ್ತದೆ. ಆಗ ಆದ್ದರಿಂದ ರಬ್ಬರು ಗಿಡಗಳು ಏನಾಗ್ತವೆ ಅಂದರೆ ಅದು ಒಣಗುವಂಥ ಒಂದು ಹಂತಕ್ಕೆ ಬರುತ್ತದೆ. ಅದಕ್ಕೋಸ್ಕರ ಆ ತಳಿಯನ್ನು ನಾವು ಏನು ಮಾಡಬೇಕಂದ್ರೆ ಅದನ್ನು ಪ್ರತ್ಯೇಕವಾಗಿ ಕೃಷಿ ಮಾಡೋದನ್ನು ಬಿಟ್ಟು ಮಿಶ್ರ ತಳಿಗಳನ್ನು ಉಪಯೋಗಿಸಿಕೊಂಡು ಕೃಷಿ ಮಾಡೋದು ಸೂಕ್ತವಾಗಿರುವಂಥ ಒಂದು ವ್ಯವಸ್ಥೆ ಎಂಬುದಾಗಿ ರಬ್ಬರ್ ಮಂಡಳಿ ಈಗ ಶಿಫಾರಸು ಮಾಡಿದೆ. ಈಗ ಗಿಡವನ್ನು ನಾಟಿ ಮಾಡುವಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆ ಆಗಿದೆ ಅಂತ ಕೇಳಿದ್ವಿ. ಕಪ್ಪುಗಳಲ್ಲಿ ಬೆಳೆದಿರುವಂಥ ಒಂದು ಗಿಡವನ್ನಾಗ್ಬೋದು ಅಥವಾ ಒಂದೇ ಗುಂಡಿಯಲ್ಲಿ 2 ಗಿಡವನ್ನು ನೆಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದೆ? ಅದು ಈಗ ಪ್ರಯೋಗದ ಹಂತದಲ್ಲಿದೆ, ಸಂಶೋಧನೆಯ ಹಂತದಲ್ಲಿದೆ. 2 ಗಿಡಗಳನ್ನು ಹಾಕುವಂಥದ್ದು ಹಲವಾರು ಕೃಷಿಕರು ಮಾಡಿದ್ದಾರೆ. ಅದನ್ನು ಅದು ಸಹ ಒಂದು ಅವರ ಸಂಶೋಧನೆ. ರಬ್ಬರ್ ಮಂಡಳಿ ಸಹ ಪ್ರಯತ್ನ ಮಾಡ್ತಾ ಇದೆ. ಜೊತೆಗೆ ರೂಟ್ ಟ್ರೈನರ್ ಪ್ಲಾಂಟ್ಸ್, ಕಪ್ಪುಗಳಲ್ಲಿ ಬೆಳೆಸಿದ ಗಿಡ, ಇದರಲ್ಲಿ ನಾವು ಮಣ್ಣನ್ನು ಉಪಯೋಗಿಸುವುದಿಲ್ಲ, ಅದಕ್ಕೆ ಬೆಳೆಯಿಸುವಂಥ ಒಂದರಲ್ಲಿ ಈ ತೆಂಗಿನ ಸಿಪ್ಪೆಯ ಹುಡಿ ಹಸ್ಸೆ ಅಂತ ಹೇಳ್ತೇವೆ, ಅದನ್ನು ಉಪಯೋಗಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದನ್ನು ತುಂಬಿಸಿಬಿಟ್ಟು ಕಪ್ಪುಗಳಲ್ಲಿ, ಪ್ಲಾಸ್ಟಿಕ್ ಕಪ್ಪುಗಳಲ್ಲಿ ಅದನ್ನು ಬೆಳೆಸಿ ಅದು ಚಿಗುರು ಅದನ್ನು ಚಿಗುರು ಮೊಳಕೆ ಬಂದ ಮೇಲೆ 2 ಹಂತದ ಗಿಡಗಳು ಬಂದ ಕೂಡಲೇ ನೆಡುವಂಥ ವ್ಯವಸ್ಥೆ ಮಾಡುವಂಥದ್ದು. ಇಲ್ಲಿ ನಾವು ದೊಡ್ಡ ಗುಳಿಗಳನ್ನು ತೆಗೆಯುವ ಅವಶ್ಯಕತೆ ಇಲ್ಲ. ನುಸುಲು ಇರುವಂಥ ಮಣ್ಣಲ್ಲಿ ನಾವು ಅದನ್ನು ಕಪ್ಪು ಹೋಗುವಷ್ಟು ಗುಂಡಿಯನ್ನು ಮಾಡಿಬಿಟ್ಟು, ಕಪ್ಪು ಗಿಡ ಯಾವ ಹೋಗುವಂಥ ಅಷ್ಟು ಗುಂಡಿ ಮಾಡಿಬಿಟ್ಟು ಗಿಡಗಳನ್ನು ನೆಡಬಹುದು. ಆದರೆ ನೀವು ತೊಟ್ಟೆ ಗಿಡಗಳನ್ನು ನೆಡುವುದಾದರೆ ಒಳ್ಳೆ ಅದು 75 ಸೆಂಟಿಮೀಟ್ರು ಅಂದರೆ ಇರುವಂಥ ಹೌದು 2.5 ಅಡಿಯ ಈ ಗುಳಿಗಳನ್ನು ತೆಗಿಬೇಕಾಗ್ತದೆ. ಉದ್ದ ಅಗಲ ಎತ್ತರದ ಗುಳಿಗಳನ್ನು ತೆಗಿಬೇಕಾಗ್ತದೆ. ಆದರೆ ಮಾತ್ರ ಅದಕ್ಕೆ ಚೆನ್ನಾಗಿ ಬೆಳೆಯುವಂಥದ್ದು. ಇಲ್ಲಿ ಈ ಒಂದು ಕಪ್ಪು ಗಿಡಗಳ ಕಪ್ಪಲ್ಲಿ ಬೆಳೆಸಿದ ಗಿಡಗಳ ಪ್ರಯೋಜನ ಏನಂತಂದರೆ ಬೇರುಗಳ ಸಮೂಹ ಚೆನ್ನಾಗಿ ಬೆಳೆದಿರ್ತದೆ, ಬಹಳಷ್ಟು ಚೆನ್ನಾಗಿ ಬರ್ತದೆ, ಬಹಳಷ್ಟು ಚೆನ್ನಾಗಿ ಅದನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗ್ತದೆ. ಅದೂ ಅಲ್ಲದೆ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಚೆನ್ನಾಗಿ ನಾವು ಅದನ್ನು ಆಲೋಚನೆ ಮಾಡುವಂಥ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಕಾರಣ ತೊಟ್ಟೆ ಗಿಡ ಬೇಕಾ ಅಥವಾ ಕಪ್ಪಲ್ಲಿ ಬೆಳೆಸಿದ ಗಿಡ ಬೇಕಾ ಎಂಬುದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗ್ತದೆ. ಈ ಥರ ಕಪ್ಪಲ್ಲಿ ಬೆಳೆಸಿದ ಗಿಡ ಆದರೆ ಬಹಳಷ್ಟು ಚೆನ್ನಾಗಿ ಹುಲಸಾಗಿ ಬೆಳೀತದೆ, ಬೆಳೆದು ಅದರ ದಪ್ಪ ಬರುವಂಥದ್ದು ಬಹಳ ಚೆನ್ನಾಗಿರ್ತದೆ. ಅದು ಪ್ರಯೋಗದ ಮೂಲಕ ಸಂಶೋಧನೆ ಮೂಲಕ ಕಂಡುಹಿಡಿದಿದ್ದಾರೆ. ಆಮೇಲೆ ಈಗ ಎಷ್ಟು ಅಂತರವನ್ನು ಪಾಲಿಸಬೇಕು ಅಂತ, ಇಳಿಜಾರು ಪ್ರದೇಶದಲ್ಲಿ ಒಂದು ಅಂತರ ಇರ್ತದೆ, ಸಮತಟ್ಟಾದಂಥ ಒಂದು ಪ್ರದೇಶದಲ್ಲಿ ಇನ್ನೊಂದು ರೀತಿಯ ಒಂದು ಅಂತರವನ್ನು ಪಾಲಿಸಬೇಕು ಅಂತ ಕೇಳಿದ್ದೀವಿ, ಈ ಸರಿಯಾದಂತಹ ಒಂದು ಅಂತರ ಎಷ್ಟು? ನಮಗೆ 1 ಹೆಕ್ಟರ್ ಭೂಮಿಯಲ್ಲಿ 500 ಗಿಡಗಳು ಸಾಕು, ಅಂದರೆ 1 ಎಕರೆಯಲ್ಲಿ 200 ಗಿಡ. ಅದಕ್ಕೋಸ್ಕರ ಅಂತರವನ್ನು ನಾವು ಚೆನ್ನಾಗಿ ಅದು ಪರಿಪಾಲಿಸಿಕೊಂಡು ಬರಬೇಕಾಗ್ತದೆ. ಅದಕ್ಕೆ ಬೆಳಕು ಚೆನ್ನಾಗಿ ಬೀಳಬೇಕು, ಸೂರ್ಯಪ್ರಕಾಶ ಬೀಳಬೇಕು, ಮಳೆ ನೀರು ಚೆನ್ನಾಗಿ ಬೀಳಬೇಕು. ಇದು ಮಳೆಯನ್ನು ಹೊಂದಿಕೊಂಡು ಬೆಳೆಯುವಂಥ ಮಳೆ ಆಧಾರಿತ ಕೃಷಿ, ಆದ ಕಾರಣ ಅದನ್ನು ಹೊಂದಿಕೊಂಡು ಮಾಡುವಂಥದ್ದು. ಇಳಿಜಾರು ಪ್ರದೇಶದಲ್ಲಿ ಯಾವಾಗಲೂ ಅಂತರ ಆಯತಾಕೃತಿಯಲ್ಲಿ ಇರುವಂಥದ್ದು, ಅಂದರೆ 22-11 ಅಡಿ, ಇದರಲ್ಲಿ 450 ಗಿಡಗಳನ್ನು ಬೆಳೆಸುವ ಈ ಥರದ ಅಂತರವನ್ನು ಕೊಟ್ಟರೆ, ಇನ್ನು ಅದನ್ನು 20-10 ಮಾಡಿದರೆ 500 ಗಿಡಕ್ಕಿಂತ ಸ್ವಲ್ಪ ಹೆಚ್ಚು, ತುಸು ಹೆಚ್ಚು, ಒಂದು 545 ಗಿಡಗಳಲ್ಲಿ ನೆಡಬಹುದು. ಅದು ಅಲ್ಲದೆ 22-10 ಎಂಬ ಒಂದು ಅಂತರವನ್ನು ಇಟ್ಕೊಂಡ್ರೆ 500 ಗಿಡಗಳನ್ನು ಹಾಕುವಂಥ ಒಂದು ವ್ಯವಸ್ಥೆ ಮಾಡಬಹುದು. ನಮಗೆ ಈ ಥರ ಅಂತರವನ್ನು ಮಾಡುವಾಗ ಅದು ಕಂಟೂರು ರೀತಿಯಲ್ಲಿ ನಾವು ಅದನ್ನು ಯಾವ ಸಾಲುಗಳನ್ನು ಗುರುತಿಸಬೇಕಾಗ್ತದೆ. ಕಂಟೂರು ರೀತಿಯಲ್ಲಿ ಗುರುತಿಸುವಾಗ ರೋಡ್ ಟ್ರೇಸರ್ ಇರ್ತದೆ ಅಥವಾ ಚೌಕಾಕೃತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಇದು ಮಾಡಬಹುದು. ಈ ಥರ ಮಾಡಿದರೆ ಕ್ರಮಬದ್ಧವಾದ ಒಂದು ಅಂತರ ಸಿಗ್ತದೆ, ಮತ್ತೆ ಮಳೆ ನೀರು ಸಂಪೂರ್ಣವಾಗಿ ಮಳೆ ಕಾಲದಲ್ಲಿ ಬಿದ್ದಂತಹ ಮಳೆ ನೀರು ಸಂಪೂರ್ಣವಾಗಿ ಇಂಗುತ್ತದೆ. ಅದಕ್ಕೋಸ್ಕರ ಈ ಸಮತಟ್ಟುಗಳನ್ನು ಮಾಡುವಂತಹದ್ದು, ಸಮತಟ್ಟುಗಳು ಮಾಡಲೇಬೇಕು ಇಳಿಜಾರು ಪ್ರದೇಶಗಳಲ್ಲಿ. ಇನ್ನು ಸಮತಟ್ಟಿರುವಂಥ ಪ್ರದೇಶಗಳಲ್ಲಿ ನಾವು 16 ಅಡಿ 16 ಅಡಿ, ಅದರಲ್ಲಿ 420 ಗಿಡಗಳು ಮಾತ್ರ ಬರುವಂಥದ್ದು ಒಂದು ಹೆಕ್ಟೇರ್ ಅಲ್ಲಿ ನಳುವಂಥದ್ದು. ಇನ್ನೊಂದು 15 ಅಡಿ 15 ಅಡಿ ಈ ವ್ಯವಸ್ಥೆಯಲ್ಲಿ ಮಾಡಿದರೆ ಸುಮಾರು 450ಕ್ಕಿಂತ ಮೇಲ್ಪಟ್ಟು 500 ಗಿಡಗಳವರೆಗೆ ನೆಡ್ಬೋದು ನಮಗೆ. ಆ ಥರ ಅಂತರವನ್ನು ನೀಡಬೇಕು. ಇಲ್ಲಿ ಸಮತಟ್ಟು ಇರುವಂಥ ಒಂದು ಪ್ರದೇಶದಲ್ಲಿ ನಾವು ಈ ಒಂದು ಟೆರಸ್ಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಒಂದು ಇಂಡಿವಿಜುವಲ್ ಅದಕ್ಕೆ ಇಂಡಿವಿಜುವಲ್ ಆಗಿರುವಂಥ ಟೆರಸ್ಗಳನ್ನು ಕೊಟ್ಟರೆ ಮಳೆಗಾಲದಲ್ಲಿ ಬಿದ್ದಂಥ ನೀರು ಅಲ್ಲಿ ಇಂಗುತ್ತದೆ, ಅದನ್ನು ಮಾಡಿದರೆ ಸಾಕಾಗ್ತದೆ. ಈಗ ನಾಟಿಗೆ ಪೂರ್ವ ಸಿದ್ಧತೆಯಾಗಿ ಜಮೀನಿನ ಒಂದು ಕ್ಲಿಯರ್ ಮಾಡುವಂಥದ್ದು ಅಥವಾ ಒಂದು ಈಗಾಗಲೇ ಇರುವಂಥ ಒಂದು ಗಿಡಗಳ ಒಂದು ಬೊಡ್ಡೆಗಳಿರ್ತವೆ ಅಂಥವುಗಳನ್ನೆಲ್ಲ ತೆಗಿಬೇಕು ಅಂತ ಹೇಳಿ ಈ ಬಗ್ಗೆ ಹೇಳಿ. ಈಗ ಅದನ್ನು ನೀವು ಮರುನಾಟಿ ಮಾಡುವುದಾದರೆ ಒಂದು, ಈಗ ಬಹಳಷ್ಟು ಹೆಚ್ಚು ನಮ್ಮ ಈ ಪ್ರದೇಶದಲ್ಲಿ ಮರುನಾಟಿ ಮಾಡುವಂಥದ್ದು, ಕಾರಣ ಹಳೆಯ ರಬ್ಬರ್ ತೋಟಗಳು ನಮ್ಮಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ನಾವು ಮೊದಲೇ ಇರುವಂಥ ಒಂದು ಸಮತಟ್ಟುಗಳಲ್ಲಿ ರಬ್ಬರ್ ಕೃಷಿಯನ್ನು ಮಾಡ್ಬೋದು. ಆದರೆ ಹಳೆ ಗುತ್ತಿ ಏನಿದೆ, ಮರದ ಗುತ್ತಿ, ಮಳೆ ನಾವು ಮಳೆ ಮರಗಳನ್ನು ಕಡ್ದು ತೆಗಿತೇವೆ, ತೆಗೆದ ಮೇಲೆ ಇರುವಂಥ ಗುತ್ತಿಗಳನ್ನು ಬೇಕಾದರೆ ನೀವು ಅದನ್ನು ಹಿಟಾಚಿಯನ್ನು ಉಪಯೋಗಿಸ್ಕೊಂಡು ಅಥವಾ ಈ ಜೆ ಸಿ ಬಿಯನ್ನು ಉಪಯೋಗಿಸ್ಕೊಂಡು ನಾವು ತೆಗಿಬಹುದು, ಅಥವಾ ಅದು ತೆಗೆದಲ್ಲಿ ಬಿಟ್ಟರು ಏನು ತೊಂದರೆ ಆಗುವುದಿಲ್ಲ. ಆದರೆ ಅದೇ ಒಂದು ಪ್ರದೇಶದಲ್ಲಿ ಗುಳಿ ಬರೋದಾದರೆ, ಗಿಡ ನೆಡುವಂಥ ಗುಳಿ ಬರೋದಾಗ ತೆಗಿಲೇಬೇಕಾಗ್ತದೆ. ಆ ಥರದ ವ್ಯವಸ್ಥೆಯಲ್ಲಿ ನಾವು ಮುಂದಿರಿಸಬೇಕು. ಮತ್ತು ಅದು ಕಂಟೂರ್ ರೀತಿಯಲ್ಲಿ ಇಲ್ಲದಿದ್ದರೆ ನಾವು ಅದರ ಒಂದು ವೇ ಆಫ್ ಪ್ಲಾಂಟಿಂಗನ್ನು ಚೇಂಜ್ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಇದನ್ನು ಈ ಎಲ್ಲ ಗುಳಿಗ ಈ ಅದರ ಗುತ್ತಿಗಳನ್ನು ತೆಗೆಯುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಈಗ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಬಗ್ಗೆ ಹೇಳಿ, ಇದರ ಜೊತೆ ಜೊತೆಗೆ ನಾವು ಈ ಹಸಿರೆಲೆ ಒಂದು ಬಳ್ಳಿಗಳನ್ನು ಕೂಡ ಬಿತ್ತನೆ ಮಾಡಬೇಕು ಅಂತ, ಇದರ ಒಂದು ಪ್ರಾಮುಖ್ಯತೆ ಏನು? ಮುಚ್ಚಲು ಬೆಳೆಯನ್ನು ನಾವು ಸಾಮಾನ್ಯವಾಗಿ ನಾವು ರಬ್ಬರ್ ತೋಟಗಳಲ್ಲಿ ಹಾಕ್ತೇವೆ. ಮುಚ್ಚಲು ಬೆಳೆಯಲ್ಲಿ ಹಲವಾರು ವಿಧದ ತಳಿಗಳಿವೆ. ಅದರಲ್ಲಿ ಪ್ಯೂರೇರಿಯಾ ಫ್ಯಾಸಿಲಾಡಿಯಸ್, ಮ್ಯೂಕ್ಯೋನ ಬ್ರ್ಯಾಕೇಟ ಎಂಬ ತಳಿಗಳು ಪ್ರಾಮುಖ್ಯವಾಗಿರುವಂಥದ್ದು. ಈ ಮ್ಯೂಕನ ಬಹಳಷ್ಟು ಹುಲುಸಾಗಿ ಬೆಳೆಯುವಂಥದ್ದು, ಇದು ಬೇಸಗೆಯಲ್ಲೂ ಸಹ ಒಣಗಿ ಹೋಗುವುದಿಲ್ಲ, ಅದರ ಬೇರು ಬಹಳಷ್ಟು ಆಳವಾದವರೆಗೆ ಹೋಗುವಂಥದ್ದು. ಅದರಲ್ಲಿ ಈ ಒಂದು ನೈಟ್ರೋಜನ್ನ ಅಂಶವನ್ನು, ನೈಟ್ರೇಟನ್ನು ಫಿಕ್ಸ್ ಮಾಡುವಂಥ ಬೇರುಗಳ ಸಮೂಹ ಜಾಸ್ತಿ ಇರುವಂಥದ್ದು. ಆದ ಕಾರಣ ಅದನ್ನು ಬೆಳೆಸಿದರೆ ಅದು ಮರಗಳಿಗೆ ಒಂದು ಸುತ್ತು ಹರಡುತ್ತದೆ. ಅದು ಸ್ವಲ್ಪ ಜಾಗರೂಕತೆಯನ್ನು ನಾವು ಅದನ್ನು ನಿಯಂತ್ರಿಸಬೇಕಾಗ್ತದೆ. ಅದು ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಅದನ್ನು ನಿಯಂತ್ರಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಈ ಒಂದು ಹುಲುಸಾಗಿರುವಂಥ ಬ್ರ್ಯಾಕೇಟ, ಮ್ಯೂಕನ ಬ್ರ್ಯಾಕೇಟ ಹಾಕುವುದರಿಂದ ಬಹಳಷ್ಟು ಪ್ರಯೋಜನಗಳಿವೆ. ಒಂದು, ಮಳೆಗಾಲದಲ್ಲಿ ಬೀಳುವಂಥ ನೀರು ಸಂಪೂರ್ಣವಾಗಿ ಅದನ್ನು ಅಂತರ್ಜಲಕ್ಕೆ ಇಂಗುತ್ತದೆ, ಇಂಗುವಂಥ ವ್ಯವಸ್ಥೆ ಮಾಡ್ತದೆ. ಜೊತೆಗೆ ಮಣ್ಣಿನ ಫಲವತ್ತತೆ, ಈ ಬಿದ್ದಂಥ ಕೊಳೆತು ಬಿದ್ದಂಥ ಎಲ್ಲ ಎಲೆಗಳು ಕೊಳೆತು ಬಿದ್ದಂಥ ಎಲೆಗಳೆಲ್ಲ ಕೊಳೆತು ಅದು ಮಣ್ಣನ್ನು ಸೇರಿಬಿಟ್ಟು ಒಳ್ಳೆ ಫಲವತ್ತತೆಯನ್ನು ಉಂಟು ಮಾಡ್ತದೆ. ಮತ್ತು ಬೇಸಿಗೆಯಲ್ಲಿ ಬೀಳುವಂಥ ಬಿಸಿಲಿನ ಆಘಾತವನ್ನು ತಡೆಯುತ್ತದೆ. ಅದೂ ಅಲ್ಲದೆ ಮರಗಳ ಬೆಳವಣಿಗೆಯನ್ನು ಹೆಚ್ಚಿಸ್ತದೆ. ಅಂಥ ಒಂದು ವಿಶೇಷವಾಗಿರುವಂಥ ಒಂದು ಗುಣಲಕ್ಷಣಗಳು ಈ ಒಂದು ಮುಚ್ಚಲು ಬೆಳೆಗೆ ಇವೆ. ಅದೂ ಅಲ್ಲದೆ ಪ್ಯೂರೇರಿಯಾ ಎಂಬ ಒಂದು ತಳಿ, ಅದು ಬೇಸಿಗೆಯಲ್ಲಿ ಬೇಗ ಒಣಗಿ ಹೋಗ್ತದೆ. ಆದರೆ ಇದು ಪಶುಗಳಿಗೆ ಪ್ರಿಯವಾದಂಥ ಆಹಾರ, ಇದನ್ನು ಹೆಚ್ಚು ಕೊಟ್ಟರೆ ಹಾಲು ಜಾಸ್ತಿ ಸಿಗ್ತದೆ ಎಂಬ ಒಂದು ಅಂಬೋಣ ನಮ್ಮ ಕೃಷಿಕಲ್ಲಿದೆ. ಆದ ಕಾರಣ ಅದನ್ನು ಬೇಕಾದರೂ ಮಾಡ್ಬೋದು. ಆದರೆ ಸ್ವಲ್ಪ ಅದು ಸ್ವಲ್ಪ ಕಷ್ಟವಾಗಿರುವಂಥ ಕ್ಲಿಷ್ಟಕರವಾದ ಕೆಲಸ, ಕಾರಣ ಅದು ಬೇಗ ಬೆಳೆಯುವಂಥದ್ದಲ್ಲ. ಇದು ಆದರೆ ಅದರ ಬಳ್ಳಿಯನ್ನು ಒಂದು 4 ಅದರ ಗಂಟುಗಳನ್ನು ಹಾಕಿ 2 ಗಂಟನ್ನು ಹೊರಗೆ 2 ಗಂಟು ಮಣ್ಣಿನೊಳಗೆ ಹಾಕಿ ಅದನ್ನು ನೆಟ್ಟರೆ ಹುಲುಸಾಗಿ ಬೆಳೆದು ಬಿಡ್ತದೆ. ಆದ ಕಾರಣ ನನಗೆ ತೋರುತ್ತದೆ ಇದು ಎರಡು ಮಾಡಬಹುದು. ಇದು ಮಾಡುವುದರಿಂದ ನಮ್ಮ ಬ್ರ್ಯಾಕೇಟವನ್ನು, ಮ್ಯೂಕನವನ್ನು ಹಾಕುವುದರಿಂದ ಹೆಚ್ಚು ಪ್ರಯೋಜನವಾಗ್ತದೆ, ಬೇಗ ಬೆಳೆದು ಬಿಡ್ತದೆ, ಹೆಚ್ಚಿನ ಒಂದು ಟೆನ್ಷನ್ ಇಲ್ಲದಂಥ ಒಂದು ವ್ಯವಸ್ಥೆ ಬರ್ತದೆ. ಈಗ ಗಿಡವನ್ನು ನಾಟಿ ಮಾಡುವಂತಹದ್ದು ಮತ್ತು ಅನಂತರ ಒಂದು ನಿರ್ವಹಣೆ ಮಾಡುವಂಥದ್ದು, ಇದರ ಒಂದು ಪ್ರಾಮುಖ್ಯತೆ ಏನು? ಪ್ರಾಮುಖ್ಯವಾಗಿ ನಾವು ಕೃಷಿ ಮಾಡಬೇಕಾದ ಮಳೆಗಾಲದಲ್ಲಿ, ಅದು ಮಳೆ ಬಂದು 4-5 ಮಳೆ ದೊರಕಿದ ಕೂಡಲೇ ನಾವು ಮಣ್ಣು ತಂಪಾದ ಕೂಡಲೇ ಕೃಷಿ ಮಾಡ್ಬೋದು. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಗುಳಿಗಳನ್ನು ತೆಗೆಯುವಂಥ ವ್ಯವಸ್ಥೆ ಮಾಡಬೇಕು. ಕಾಡುಗಳ ಎದರಲ್ಲಿ ನಾವು ಕೃಷಿ ಮಾಡುವಂಥ ಜಾಗದಲ್ಲಿ ದೊಡ್ಡ ಮರಗಳು ಅಥವಾ ಇನ್ನಿತರ ಕಳೆ ಬಲ್ಲೆಗಳಿದ ತೆಗೆದಬೇಕು, ಮೊದಲೇ ಹಾಕುವ ಮಾಡಬೇಕಂಥ ಕೆಲಸಕಾರಿಗಳು. ಅದು ಇದ್ದು ನಾಟಿ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಾವದನ್ನು ಕಡಿದು ತೆಗೆದ ಮೇಲೆ ಈ ಗುಳಿಗಳನ್ನು ಮಾಡುವಂಥದ್ದು, ಕಂಟೂರುಗಳನ್ನು ಮಾಡುವಂಥದ್ದು, ಇದು ಮಾಡಿದ ಮೇಲೆ ಮುಚ್ಚಲು ಬೆಳೆಯನ್ನು ಕೂಡಲೇ ಹಾಕುವಂಥ ವ್ಯವಸ್ಥೆ ಮಾಡಿದರೆ ಸಾಕು ಆಗ್ಬೋದು. ನೀವು ಅಂತರ ಬೆಳೆಯನ್ನು ಬೆಳೆಸುವುದಾದರೆ, ಅಂತರ ಬೆಳೆ ಒಂದು ಪ್ರಾಮುಖ್ಯವಾಗಿರುವಂಥ ಅಂಶ, ಅಂತರ ಬೆಳೆ ಹಲವಾರು ಅಂತರ ಬೆಳೆಗಳಿವೆ. ಬಾಳೆಯನ್ನು ನೆಡ್ಬೋದು, ಶುಂಠಿ ಮಾಡಬಹುದು, ಅರಶಿನ ಹಾಕ್ಬೋದು, ಅಥವಾ ಇನ್ನಿತರ ಅನಾನಸ್ಗಳನ್ನು ಮಾಡುವಂತಹದ್ದು, ಮಾಡುವಂತಹ ತರಕಾರಿಗಳನ್ನು ಬೆಳೆಸುವಂತಹದ್ದು, ಹಲವಾರು ಅಂತರ ಬೆಳೆಗಳನ್ನು ಬೆಳೆಸಬಹುದು. ಇದರಿಂದ ಪ್ರಯೋಜನ ಏನಂತಂದ್ರೆ ನಮಗೆ ಒಂದು ಇನ್ಕಮ್ ಆದಾಯ ಹೆಚ್ಚು ದೊರಕುವಂತಹ ವ್ಯವಸ್ಥೆ ಆಗ್ತದೆ. ಆದ ಕಾರಣ ನಾವೇನು ಮಾಡಬೇಕಂತಂದ್ರೆ ಆದಾಯವನ್ನು ಹೆಚ್ಚಿಸುವಂತ ಒಂದು ಪ್ರಕ್ರಿಯೆಗೋಸ್ಕರ ಈ ಒಂದು ಅಂತರ ಬೆಳೆಯನ್ನು ಬೆಳೆಸುವಂಥದ್ದು ಪ್ರಾಮುಖ್ಯವಾಗಿರುವಂಥ ಅಂಶ ರಬ್ಬರ್ ಕೃಷಿಯಲ್ಲಿ. ಜೊತೆಗೆ ನಂತರ ಗಿಡವನ್ನು ಈ ಮಳೆಗಾಲದಲ್ಲಿ ನೆಡುವಂಥ ಒಂದು ಇದು ಬರುವುದರಿಂದ ಸುಮಾರು ಸೆಪ್ಟೆಂಬರದ ವರೆಗೂ ನೆಡುವಂಥ ವ್ಯವಸ್ಥೆ ಮಾಡಬಹುದು ಮಳೆ ನಮಗೆ ದೊರಕುವುದಾದರೆ. ಆದ್ದರಿಂದ ನಾವು ಎಲ್ಲ ಗುಳಿಗಳನ್ನು ತೆಗೆದಿಡ್ತೇವೆ, ಎಲ್ಲ ಮಾಡಿಡ್ತೇವೆ. ಆ ಸಂದರ್ಭದಲ್ಲಿ ನಾವು ಯಾವ ಗಿಡಗಳನ್ನು ಆಯ್ಕೆ ಮಾಡಿರ್ತೇವೆ, ಯಾವ ನೆಡುವ ವಸ್ತು ಬಗ್ಗೆ ನಾನು ಹೇಳಿದ್ದೇನೆ. ಅದು ತೊಟ್ಟೆ ಗಿಡಗಳಿವೆ ಅಥವಾ ನಮ್ಮ ಕಪ್ಪಲ್ಲಿ ಬೆಳೆಸಿದ ಗಿಡಗಳು, ಅದನ್ನು ವ್ಯವಸ್ಥೆ ಮಾಡುವಂಥದ್ದು ಸೂಕ್ತವಾಗಿರುವಂಥದ್ದು ಕಪ್ಪಲ್ಲಿ ಬೆಳೆಸಿದಂಥ ಗಿಡಗಳು. ಆದ ಕಾರಣ ಅದನ್ನು ನೆಡುವಾಗ ನಮಗೆ ಬಹಳಷ್ಟು ಹೆಚ್ಚು ಪ್ರಯೋಜನಗಳಿವೆ ಎಂಬುದರ ಬಗ್ಗೆ ಅದು ತಮಗೆ ಕೃಷಿಕರಿಗೆ ಇನ್ನೂ ಎಲ್ಲರಿಗೂ ಮನದಟ್ಟಾಗಿದೆ. ಆದ ಕಾರಣ ಅದನ್ನು ಜಸ್ಟ್ ಒಂದು ಕುಟ್ಟಿ ತೆಗೆದು ನಂತರ ನೆಟ್ಟು ಬಿಟ್ಟರಾಯ್ತು ಅಷ್ಟೇ ಹೋಗುವಂಥ. ಅದನ್ನು ಆ ಕಪ್ಪನ್ನು ಹೀಗೆ ಅದಕ್ಕೆ ಮಣ್ಣಿನೊಳಗೆ ಒಂದು ಮಾಡಿಬಿಟ್ಟು ಅಲ್ಲಿ ಒಳಗೆ ಅದನ್ನು ನೆಟ್ಟು ಬಿಟ್ಟರಾಯ್ತು, ಸುಲಭದ ಕೆಲಸ. ತೊಟ್ಟೆಯಾದರೆ ತೊಟ್ಟೆ ಗಿಡಗಳನ್ನು ಉಪಯೋಗಿಸೋದಾದರೆ ಅದಕ್ಕೆ ದೊಡ್ಡ ಸ್ವಲ್ಪ ಅಷ್ಟೇ ಹೂತು ಹೋಗುವಂಥ ಒಂದು ಹೋಲನ್ನು ಮಾಡಬೇಕಾಗ್ತದೆ, ಗುಳಿಯನ್ನು ಮಾಡಬೇಕಾಗ್ತದೆ. ಅದರ ಪ್ಲಾಸ್ಟಿಕ್ಕನ್ನು ನಮ್ಮ ಬ್ಲೇಡ್ ಮೂಲಕ ಕಟ್ ಮಾಡಿ ಅದನ್ನು ನೆಡುವಂಥ ಅಭ್ಯಾಸ ಮಾಡಬೇಕು. ಜೊತೆಗೆ ಅದರ ಬೇರಿನ ಏನು ಸಮೂಹ ಇದೆ ಅದಕ್ಕೆ ಹಾನಿಯಾಗದ ರೀತಿಯಲ್ಲಿ ನಾವು ಅದನ್ನು ಕೃಷಿ ಮಾಡುವಂಥ ಅಭ್ಯಾಸ ಮಾಡಬೇಕಾಗ್ತದೆ. ಈ ಮೊಳಕೆ ಬಂದಂಥ ಭಾಗ ಯಾವಾಗಲೂ ಈಶಾನ್ಯ ಭಾಗಕ್ಕೆ ಇಡಬೇಕು. ಅದು ದಕ್ಷಿಣ ಭಾಗಕ್ಕೆ ಅಥವಾ ನಮ್ಮ ಈ ಪೂರ್ವ ಪಶ್ಚಿಮ ಭಾಗಕ್ಕೆ ಬರೋದ ರೀತಿಯಲ್ಲಿ ನಾವು ನೆಡಬೇಕಾಗ್ತದೆ. ಕಾರಣ ಯಾಕಂದರೆ ಬಿಸಿಲಿನ ಆಘಾತದಿಂದ ಗಿಡಗಳಿಗೆ ತೊಂದರೆ ಆಗ್ಬೋದು, ಅದಕ್ಕೋಸ್ಕರ ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಈಗ ಪ್ರಾರಂಭಿಕ ಹಂತದಲ್ಲಿ ಇದಕ್ಕೆ ಏನಾದರೂ ಆಧಾರ ಕೊಡುವಂಥದ್ದು ಅಥವಾ ನೆರಳು ಕೊಡುವಂಥದ್ದು ಅವಶ್ಯಕತೆ ಇದೆಯಾ? ಅದು ಇದೆ. ಅದು ಸಾಮಾನ್ಯವಾಗಿ ಗಿಡಗಳು ಮೇಲಕ್ಕೆ ಬರುವಾಗ ಸುಮಾರು ಅದು ಬಾಗಿ ಹೋಗುವಂಥ ವ್ಯವಸ್ಥೆ ಬರಬಹುದು. ಅದಕ್ಕೋಸ್ಕರ ಅದಕ್ಕೆ ಒಂದು ಕೋಲು ಹೂತು ಅದನ್ನು ಸರಿಯಾಗಿ ನೆಟ್ಟು ಅದನ್ನು ಕಟ್ಟುವಂಥ ವ್ಯವಸ್ಥೆ ಮಾಡಬೇಕು. ಜೊತೆಗೆ ನಾವು ಹೊಂಡಗಳನ್ನು ಮಾಡುವಂಥ ಗುಳಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಒಳ್ಳೆ ಫಸಲಿರುವಂಥ ಮಣ್ಣಾದರೆ ಅದಕ್ಕೊಂದು 200 ಗ್ರಾಮ್ ರಾಕ್ ಫಾಸ್ಪೇಟ್ನ ಹಾಕಬೇಕಾಗ್ತದೆ. ಅಥವಾ ಫಸಲು ಅದರ ಫಲವತ್ತತೆ ಏನಿಲ್ಲ ಅಂತ ಒಂದು ನಮಗೆ ಕಂಡು ಬಂದರೆ ಒಂದು ಬುಟ್ಟಿಯಷ್ಟು ಕಂಪೋಸ್ಟ್ ಗೊಬ್ಬರ ಅಥವಾ ಕೊಳೆತ ಒಣಗಿದ ಸಗಣಿಯನ್ನು ಹಾಕುವಂಥ ವ್ಯವಸ್ಥೆ ಮಾಡಿದರೆ ಈ ಗಿಡಗಳು ಬಹಳಷ್ಟು ಚೆನ್ನಾಗಿ ಹುಲಸಾಗಿ ಬೆಳೆದು ಬರ್ತದೆ. ಅದಕ್ಕೋಸ್ಕರ ಅದನ್ನು ಕೃಷಿಕರು ಹಾಕುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಮಾಡಿದರೆ ಇನ್ನೂ ಸೂಕ್ತ, ಇನ್ನೂ ಅದು ನಂತರವೂ ಅದು ಈ ಅಂಥ ವ್ಯವಸ್ಥೆಗಳನ್ನು ಮಾಡೋದರಿಂದ ಪ್ರಯೋಜನ ಇದೆ. ಈ ಅಂತರ ಬೆಳೆಗೂ ನಿಮಗೆ ಕಂಪೋಸ್ಟ್ ಗೊಬ್ಬರಗಳನ್ನು ಹಾಕ್ಬೋದು ಅಥವಾ ಒಣಗಿದ ಕೊಳೆತ ಸಗಣಿಯನ್ನು ಹಾಕುವಂಥ ವ್ಯವಸ್ಥೆ ಮಾಡ್ಬೋದು. ಇದರಿಂದ ರಬ್ಬರ್ ಗಿಡಗಳಿಗೂ ಬಹಳಷ್ಟು ಪ್ರಯೋಜನವಾಗ್ತದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಕೇಳಿರುವಂತಹದ್ದು ರಬ್ಬರ್ ಮರಗಳನ್ನು ಆಧರಿಸಿಕೊಂಡು ಕಾಳು ಮೆಣಸನ್ನು ನೆಡುವಂಥ ಒಂದು ಪ್ರಯತ್ನವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅದಕ್ಕೆ ಒಂದು ಯೋಜನೆ ಅಂತ ಏನಾದ್ರು ಮಾಡ್ಕೋಬೇಕಾಗ್ತದ? ಇದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ನಡೀತಾ ಇದೆ ರಬ್ಬರ್ ಮಂಡಳಿಯಲ್ಲಿ. ಅದನ್ನು ಈ ಇಷ್ಟವರೆಗೆ ನಾವು ಶಿಫಾರಸು ಮಾಡಲಿ, ರಬ್ಬರ್ ಮಂಡಳಿ ಶಿಫಾರಸು ಮಾಡಲಿಲ್ಲ. ಹಲವಾರು ಕೃಷಿಕರು ಆ ಥರ ಮಾಡ್ತಾ ಇದ್ದಾರೆ. ಒಂದು ಟ್ಯಾಪಿಂಗ್ ಇಲ್ಲದ ಸಮಯದಲ್ಲಿ ಅದನ್ನು ಇದು ಮಾಡುವಂಥದ್ದು, ಅದನ್ನು ಮೇಲಕ್ಕೆ ಅದರ ತುದಿಗೆ ಕಳಿಸುವಂಥ ಈ ಬಳ್ಳಿಯನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಮಾಡಬಹುದು. ಅದು ಅಲ್ಲದೆ ಈ ಇನ್ನಿತರ ಈ ಒಂದು ನಮ್ಮ ಪಕ್ವ ಆಗಿರುವಂಥ ಮರ ಅಂದರೆ ಟ್ಯಾಪಿಂಗ್ ಬಂದಂಥ ಮರಗಳ ಇರುವಂಥ ತೋಟಗಳಲ್ಲಿ ನಿಮಗೆ ನಮ್ಮ ಕಾಫಿ ಗಿಡಗಳನ್ನು ಹಾಕುವಂಥ ವ್ಯವಸ್ಥೆ ಮಾಡ್ಬೋದು. ಮೊದಲೇ ಮಾಡಿದ ಕಾಫಿ ಗಿಡ ಇದ್ದರೆ ಚೆನ್ನಾಗಿ ಉಳಿಸಾಗಿ ಬೆಳೀತದೆ. ಜೊತೆಗೆ ಕೊಕ್ಕೋ ಪ್ಲಾಂಟ್ ಮಾಡುವಂಥ ಅದನ್ನು ಕೃಷಿ ಮಾಡುವಂಥ ವ್ಯವಸ್ಥೆ ಮಾಡ್ಬೋದು. ಅದು ಮೊದಲು ಇದ್ರೆ ಮಾತ್ರ ಚೆನ್ನಾಗಿ ಬೆಳೆದು ಬರುವಂಥದ್ದು. ಸುಮಾರು ಒಂದು 60% ಉತ್ಪಾದ ಇಳುವರಿ ನಮಗೆ ದೊರಕ್ತದೆ ಅದರಿಂದ. ಅದರಿಂದಲೂ ಈ ಒಂದು ಇನ್ಕಮ್ ಜನರೇಷನ್ ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಈಗ ಚಿಕ್ಕ ಗಿಡಗಳನ್ನು ನೆಟ್ಟಂಥ ಒಂದು ಸಂದರ್ಭದಲ್ಲಿ ಕಾಡು ಹಂದಿಯೋ ಅಥವಾ ಮಂಗಗಳು ಏನಾದರೂ ಹಾನಿ ಮಾಡ್ತವ? ಬಹಳ ಕೆಲವು ಪ್ರದೇಶಗಳಲ್ಲಿ ಇದರ ಒಂದು ಹಾವಳಿ ಇರ್ತದೆ ಜಾಸ್ತಿಯಾಗಿ. ಅಂದರೆ ಕಾಡು ಹಂದಿಗಳು ಅಥವಾ ಮುಳ್ಳು ಹಂದಿ ಅಥವಾ ನಿಮ್ಮ ಮಂಗಗಳ ಒಂದು ಕಾಟ ಜಾಸ್ತಿ ಇರುವಂಥದ್ದು ಇದೆ. ಅದಕ್ಕೆ ನಾವು ಒಂದು ಈ ಕೆಲವು ಏನು ಮಾಡ್ತಾರೆ ಅಂದರೆ ಇದು ಅದನ್ನು ಸೌಂಡ್ ಮಾಡಿಬಿಟ್ಟು ಓಡಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ಅದರ ಕೆಳಗೆ ಮೂಡೆ ಕಟ್ಟುವಂಥ ವ್ಯವಸ್ಥೆ ಮಾಡ್ತಾರೆ. ಮೂಡೆ ಕಟ್ಟಿದರೆ ಒಳ್ಳೆಯದು. ಅದೂ ಅಲ್ಲದೆ ಬೇಸಿಗೆಯಲ್ಲಿ ನಾವು ಮೂಡೆ ಕಟ್ಟುವಾಗ ಇನ್ನಷ್ಟು ಪ್ರಯೋಜನ ದೊರಕ್ತದೆ. ಅದಕ್ಕೆ ಬಿಸಿಲನ್ನು ಆಘಾತದಿಂದ ಅದು ಸಂರಕ್ಷಣೆಗೆ ಅದು ಹೊಂದಿಕೊಳ್ಳುತ್ತದೆ. ಜೊತೆಗೆ ಬಿಸಿಲಿಗೆ ನಾವು ಬೇಸಿಗೆಯಲ್ಲಿ ಅದಕ್ಕೆ ನಾವು ಸಂರಕ್ಷಣೆ ಕೊಡಲೇಬೇಕಾಗ್ತದೆ. ಅದಕ್ಕೆ ನಮ್ಮ ಓಲೆಗಳು ಮಡಲು ಏನು ಅದನ್ನು ಮಡದು ಬಿಟ್ಟು ಅದನ್ನು ಕಟ್ಟುವಂಥ ವ್ಯವಸ್ಥೆ ಜಾಸ್ತಿಯಾಗಿ ಕೇರಳ ಇರುವಂಥ ಕೃಷಿಕರು ಮಾಡ್ತಾರೆ. ಜೊತೆಗೆ ನಮ್ಮ ಈ ಪ್ರದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಕೆಲವು ಬಳ್ಳಿಗಳನ್ನು ಅಥವಾ ಇನ್ನಿತರ ಗಿಡಗಳ ಏನು ಗೆಲ್ಲುಗಳಿವೆ ಅದನ್ನು ಕಡಿದು ನೆಡುವ ನಾಟು ಮಾಡುವ ಹೀಗೆ ಊರುವಂಥ ಕೆಲಸ ಮಾಡುವಂಥ ಮಾಡ್ತಾ ಇದ್ದಾರೆ. ಇದರ ಅದೂ ಅಲ್ಲದೆ ಬೇಸಿಗೆಯಲ್ಲಿ ಬೇಸಿಗೆ ಆರಂಭವಾಗುವಂಥ ಸಂದರ್ಭದಲ್ಲಿ ಹಂತದಲ್ಲೇ ನಾವು ಅದರ ಬುಡಗಳಿಗೆ ಒಣಗಿದ ಎಲ್ಲ ಏನು ಅದರ ಕಳೆಗಳಿವೆ ಅಥವಾ ನಿಮ್ಮ ಈ ತರಗಲೆಗಳಿವೆ ಅದನ್ನೆಲ್ಲ ಹಾಕಿದರೆ ಅಲ್ಲಿ ಅದು ಬಹಳಷ್ಟು ಚೆನ್ನಾಗಿ ಅಲ್ಲಿ ಈ ಹೊದಿಕೆಯಾಗಿ ನಿಲ್ತದೆ. ಇದನ್ನು ಮಲ್ಚಿಗೆ ಅಂತ ಹೇಳ್ತಾರೆ ನಮ್ಮಲ್ಲಿ. ಬೇಸಿಗೆಯಲ್ಲಿ ತುಂಬ ಉಪಯೋಗ, ಹೌದು ಉಪಯೋಗ ಆಗ್ತದೆ. ಅಂದರೆ ಅದರಲ್ಲಿ ತಂಪು ಆ ಥರನೇ ಉಳಿತದೆ, ತೇವಾಂಶ ಅಲ್ಲಿ ಯಾವಾಗಲೂ ಇರ್ತದೆ. ಇದರಿಂದ ರಬ್ಬರ್ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ರಬ್ಬರ್ ನಾಟಿ ಮಾಡಿದ ಮೊದಲ ವರ್ಷದಲ್ಲಿ ಪೋಷಕಾಂಶದ ನಿರ್ವಹಣೆ ಹೇಗೆ, ಈಗ ಏನೇನು ಕೊಡಬೇಕಾಗ್ತದೆ ಅಂದರೆ, ನಾವು ಸಾಮಾನ್ಯವಾಗಿ ನಾವು ಗುಳಿಗಳನ್ನು ಮಾಡುವಾಗ ಅದಕ್ಕೆ ಹೌದು ರಾಕ್ ಫಾಸ್ಫೇಟ್ ಹಾಕ್ತೇವೆ. ಅಂದರೆ ನಮಗೆ ಬೇಕಾದರೆ ಅದನ್ನ ಕಂಪೋಸ್ಟ್ ಗೊಬ್ಬರ ಹಾಕ್ಬೋದು ವ್ಯವಸ್ಥೆ ಮಾಡ್ತೇವೆ. ನಂತರದ ಸಂದರ್ಭದಲ್ಲಿ 3 ತಿಂಗಳು ಕಳೆದ ಮೇಲೆ ಪ್ರತಿಯೊಂದು ಗಿಡಗಳಿಗೆ ನಾವು ಈ ಒಂದು ಏನು ರಸಗೊಬ್ಬರಗಳನ್ನು ಹಾಕುವಂಥ ವ್ಯವಸ್ಥೆ ಮಾಡ್ಬೋದು. ರಸಗೊಬ್ಬರಗಳು 2 ವರ್ಷದ ಅವಧಿಗೆ ಇಷ್ಟು, ನಂತರ 3ನಿಂದ 4ನೇ ವರ್ಷದ ಅವಧಿಗೆ ಇಷ್ಟು, ಅದರ ನಂತರ 5ರಿಂದ 7 ವರ್ಷದ ಗಿಡಗಳಿಗೆ ಇಷ್ಟು ಎಂಬ ಒಂದು ಪ್ರಮಾಣದಲ್ಲಿ ಹಾಕುವಂಥದ್ದು. ಇದರಲ್ಲಿ 2 ವರ್ಷಗಳ ಇರುವಂಥ ರಬ್ಬರ್ ಗಿಡಗಳಿಗೆ ಯೂರಿಯಾ, ರಾಕ್ ಫಾಸ್ಫೇಟು ಜೊತೆಗೆ ಫ್ಯಾಕ್ಟಂಪೋಸು ಮತ್ತು ಪೊಟ್ಯಾಷನ್ನ ಮಿಕ್ಸ್ ಮಾಡಿ ಹಾಕುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಇದಕ್ಕೆ ಒಂದು 190 ಗ್ರಾಂ ಅಥವಾ 380 ಗ್ರಾಂ ವರೆಗೆ ಕೊಡ್ಬೋದು. ನಮಗೆ 1 ವರ್ಷದಲ್ಲಿ 380 ಗ್ರಾಂ ಅನ್ನನ್ನು 2 ಪಾಲು ಮಾಡಿ ಹಾಕುವುದರಿಂದ ಪ್ರಯೋಜನ ಇದೆ. 190 ಗ್ರಾಂ ಒಂದು ಸಲ, ಮತ್ತೊಂದು ಸಲ 190 ಗ್ರಾಂ, 380 ಗ್ರಾಂಗಳನ್ನು ಹಾಕಬಹುದು. ಇನ್ನು 2ನೇ ವರ್ಷವು ಇದೇ ಗೊಬ್ಬರವನ್ನು, ಅಂದರೆ ಇದು ಸುಮಾರು 12 12 6 ಅಂದರೆ ಬರುವಂಥದ್ದು 12 12 6 ಎಂಬ ನಿಷ್ಪತ್ತಿಯಲ್ಲಿ ಬರುವಂಥ ಒಂದು ಗೊಬ್ಬರ, ಎನ್ ಪಿ ಕೆ ಗೊಬ್ಬರ. ಇದರಲ್ಲಿ 6 12 12 ಎಂಬ ಇದರಲ್ಲಿ ಏನು ನಿಮ್ಮ ಹೌದು ಹೌದು ಫಾಸ್ಫರಸ್ ಏನಿದೆ ಅದನ್ನು ನಾವು ಸ್ಪ್ಲಿಟ್ ಮಾಡಿಕೊಡುವಂಥದ್ದು. ಒಂದು ನೀರಲ್ಲಿ ಬೇಗ ಕರಗುವಂಥದ್ದು ಈ ಫ್ಯಾಕ್ಟಂಪೋಸು, ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಆದ ಕಾರಣ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡುವಂಥ ವ್ಯವಸ್ಥೆ ಮಾಡ್ಬೋದು. ಜೊತೆಗೆ ಫ್ಯಾಕ್ಟಂಪೋಸ್ ಮತ್ತು ಪೊಟ್ಯಾಷನ್ನ ಮಿಕ್ಸ್ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡ್ಬೋದು. ಕೊಡುವ ಸಂದರ್ಭದಲ್ಲಿ ಇಷ್ಟು ಗೊಬ್ಬರ ಕೊಡಬಾರ್ದು, ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. 100 ಗ್ರಾಂ 100 ಗ್ರಾಂ 200 ಗ್ರಾಂ ಕೊಟ್ಟರೆ ಸಾಕಾಗ್ತದೆ ಒಂದು ವರ್ಷದಲ್ಲಿ. ಇನ್ನು 2ನೇ ವರ್ಷದಲ್ಲಿ 380 ಗ್ರಾಂ ಇದೇ ಗೊಬ್ಬರವನ್ನು ಹಾಕುವಂಥ ವ್ಯವಸ್ಥೆ ಮಾಡ್ಬೋದು. ಅಂದರೆ ಅಷ್ಟರವರೆಗೆ ಇಷ್ಟು ನಿರ್ವಹಣೆ ಮಾಡಬೇಕಾಗ್ತದೆ. ಆಮೇಲೆ ಗಿಡಗಳನ್ನು ಆಯ್ಕೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನಂಬುಗಸ್ತ ನರ್ಸರಿಯಿಂದ ಗಿಡವನ್ನು ತಗೊಳ್ಬೇಕು ಎನ್ನುವಂಥ ಒಂದು ವಿಚಾರ, ಹಾಗೂ ರಬ್ಬರ್ ಮಂಡಳಿಯಿಂದ ನೇರವಾಗಿ ರಬ್ಬರ್ ಗಿಡಗಳನ್ನು ಪೂರೈಸಿ ಮಾಡುವಂಥ ಒಂದು ವ್ಯವಸ್ಥೆ ಇದೆಯಾ ಹೇಗೆ ಅಂತ. ರಬ್ಬರು ನರ್ಸರಿಗಳು ಈಗ ಬಹಳಷ್ಟು ಕಡಿಮೆಯಾಗಿವೆ. ಕಾರಣ ರಬ್ಬರು ಕೃಷಿ ಮಾಡುವಂಥ ಕೃಷಿಕರ ಒಂದು ಸಂಖ್ಯೆ ಕಡಿಮೆಯಾಗುವುದರಿಂದ ನರ್ಸರಿ ಖಾಸಗಿ ರಂಗದ ನರ್ಸರಿಗಳು ಬಹಳಷ್ಟು ಕಡಿಮೆ ಇವೆ. ಆದರೆ ರಬ್ಬರ್ ಮಂಡಳಿಯಲ್ಲಿ ಈಗ ಬೇಕಾದಂಥ ಗಿಡಗಳು, ಸೂಕ್ತವಾಗಿರುವಂಥ ಗಿಡಗಳು ನಮ್ಮಲ್ಲಿವೆ. ಇಲ್ಲಿಂದ ನಿಮಗೆ ಪಡ್ಕೊಳ್ಬೋದು, ಅರ್ಜಿ ಕೊಟ್ಟರೆ ಸಾಕು. ನಮ್ಮ ಪ್ರಾದೇಶಿಕ ಕಚೇರಿಗಳಲ್ಲಿ ಅದನ್ನು ಬಂದು ಅದು ಆ ಸಂದರ್ಭದಲ್ಲಿ ನಾವು ಅದನ್ನು ಕಾಲ್ ಫಾರ್ ಮಾಡ್ತಾರೆ, ಅಪ್ಲಿಕೇಶನ್ನ ಅರ್ಜಿಯನ್ನು ಆಹ್ವಾನಿಸ್ತಾರೆ. ಆ ಸಂದರ್ಭದಲ್ಲಿ ಅರ್ಜಿಯನ್ನು ಕೊಟ್ಟುಬಿಟ್ಟು ಅದನ್ನು ಮುಂಗಡ ಅದನ್ನು ಬುಕ್ ಮಾಡಿಬಿಟ್ಟು ಖರೀದಿ ಮಾಡುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಇಲ್ಲಿ ಎಲ್ಲ ತಳಿಗಳು ಅಲ್ಲಿವೆ ರಬ್ಬರ್ ಮಂಡಳಿಯಲ್ಲಿ, ಅದು ನರ್ಸರಿಗೆ ಎಲ್ಲ ತಳಿಗಳಿವೆ. ನಿಮಗೆ ಯಾವ ತಳಿಗಳು ಬೇಕು, ಯಾವ ಸೂಕ್ತವಾಗಿರುವ ತಳಿಗಳು ಯಾವುದು ಅದನ್ನು ಹೊಂದಿಕೊಂಡು ನಿಮಗೆ ಖರೀದಿ ಮಾಡುವಂಥ ವ್ಯವಸ್ಥೆ ಮಾಡಬಹುದು. ಅದರ ದರಗಳು ಒಂದೊಂದು ವರ್ಷಕ್ಕೆ ವ್ಯತ್ಯಾಸವಾಗಿರ್ತದೆ, ಅದನ್ನು ಅನೌನ್ಸ್ ಮಾಡ್ತಾರೆ ಅವರು. ಅನೌನ್ಸ್ ಮಾಡೋ ಸಂದರ್ಭದಲ್ಲಿ ಇದನ್ನು ನೀವು ಪಡ್ಕೊಂಡ್ರೆ ಸಾಕಾಗ್ತದೆ. ಒಳ್ಳೆಯದು ಬಾಲಕೃಷ್ಣ ಅವರೇ. ರಬ್ಬರ್ ನಾಟಿ ಮತ್ತು ಅನಂತರದ ಒಂದು ಆರೈಕೆ ಅಂದರೆ ಏನೇನು ಮಾಡಬೇಕಾಗ್ತದೆ, ಏನೇನು ವಿಚಾರವನ್ನು ನಮ್ಮ ರೈತರು ಗಮನಿಸಬೇಕಾಗ್ತದೆ, ಈ ವಿಷಯದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಬ್ಬರ್ ಗಿಡಗಳ ನಾಟಿ ಮತ್ತು ನಂತರದ ನಿರ್ವಹಣೆ ಈ ಕುರಿತು ನಿವೃತ್ತ ಉಪ ರಬ್ಬರ್ ಉತ್ಪಾದನಾ ಆಯುಕ್ತರಾದ ನಂತೂರಿನ ತಾರೈತೋಟದ ಬಾಲಕೃಷ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ,

ಅನ್ನವಿಲ್ಲದಲೆಗಿರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು ಬಿಡಲಾಗದು ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕೆನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಕನಕದಾಸರ ಕೀರ್ತನೆಯನ್ನು ಕೇಳಿದಿರಿ. ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 51,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000 ಕೋಕಾ ಕ್ವಿಂಟಾಲಿಗೆ 20,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 18,000 ಎರಡನೇ ವರ್ಗ 1,000ಕ್ಕೆ 12,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 2,950 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950 3,050 ರೂಪಾಯಿ, IR8 ಕ್ವಿಂಟಾಲಿಗೆ 2,750 2,850 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 1,750 1,950 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,300 4,400 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,100 4,200 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,100 4,200 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 28,000 ರಿಂದ 33,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 38,000 ರಿಂದ 47,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲ್ಗೆ